ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ರೈತ ಬಾಂಧವರೇ, ಭತ್ತ ಬೇಸಾಯದ ಕೃಷಿ ಅನುಭವಗಳ ಕುರಿತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಡಿರಾಂಪುರ ಗ್ರಾಮದ ರೈತರಾದ ಎಸ್ ಇಮಾಮ್ ಅಲಿ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಜಾಸ್ತಿ ಇರ್ತಾರೆ ಹಿರಿಯರು, ಜಾಸ್ತಿ ಬರ್ತಾರೆ ಸರ್, ಮತ್ತೆ ಎಂಪ್ಲಾಯೀಸನು ಬರ್ತಾ ಇರ್ತಾರೆ, ಮತ್ತೆ ಕೆಲವರು ಮಧ್ಯಮ ವರ್ಗದವರು ಬರ್ತಾ ಇರ್ತಾರೆ, ಎಲ್ಲರೂ ಒಲ್ಕೊಡ್ಬೇಕಾಗ್ತದೆ ಸರ್. ನಾವು ಹುಡುಗರೆಲ್ಲ ಈಗೆಲ್ಲ ಈಗ ಜೀನ್ಸ್ ಗೀನ್ಸ್ಗೆ ಬಂದ್ಬಿಟ್ಟಿದೆ ಸರ್. ಹುಡುಗರು ಬಟ್ಟೆ ಕಡಿಮೆ, ನೀವು ಒಲೆಯೋದು ಕಡಿಮೆ ಸರ್. ಸ್ಕೂಲ್ ಹುಡುಗರು ಹೊಲ್ತೀವಿ ಸರ್. ಏನು ಸರ್? ಶಾಲೆ ಯೂನಿಫಾರ್ಮ್. ಹೌದು ಹೌದು, ಶಾಲೆ ಯೂನಿಫಾರ್ಮ್ ಹೊಲ್ತೀವಿ. ಮತ್ತೆ ಅಲ್ಲಿಂದ ಕೆಲವು ಮಂದಿ ಪ್ಯಾಂಟ್ ಶರ್ಟ್ ತರ್ತಾರೆ, ಅವರು ಹೊಲ್ಕೊಡ್ತೀವಿ ಕಸ್ಟಮರು. ಇದೆಲ್ಲ ನಡೀತಾ ಇದೆ ಸರ್, ಹಂಗೆ ಪರವಾಗಿಲ್ಲ, ನಮಗೆ ಚೆನ್ನಾಗಿ ನಡೀತದೆ, ತೊಂದರೆ ಅಂತ ಊಟಕ್ಕೇನಿಲ್ಲ ಸರ್. ನೀವು ಹೇಳಿದ ಹಾಗೆ ನಿಮ್ಮ ತಂದೆಯವರ ಕಾಲದಿಂದಲೂ ನೀವು ಟೈಲರಿಂಗ್ ವೃತ್ತಿಯನ್ನೇ ಮಾಡ್ಕೊಂಡು ಬಂದಿದ್ದೀರಿ. ಹೌದು ಸರ್. ಹೇಗೆ ಇದು ಒಂದು ನಿಮಗೆ ಸುಸ್ಥಿರ ಜೀವನ ಅನಿಸಿದೆಯಾ? ಅಂದರೆ ಏನೇ ಹಣಕಾಸಿನ ಕೊರತೆ ಇಲ್ಲದೆ ಒಂದಿಷ್ಟು ನೆಮ್ಮದಿಯಿಂದ ಬದುಕ್ತಾ ಇದೀವಿ ಅಂತ ಅನ್ಸುತ್ತೆ. ಹೌದು, ಬದುಕ್ತಾ ಇದೀವಿ ಸರ್, ನೆಮ್ಮದಿಯಿಂದ ಇದೀವಿ ಸರ್. ಟೈಲರಿಂಗ್ ಕೆಲಸದಲ್ಲಿ ನೆಮ್ಮದಿಯಿಂದ ಇದೀವಿ, ಮತ್ತು ವಿತ್ತನ್ನು ನಾವು ಏನೋ ಒಂದು ಒಂದು ಇದಕ್ಕಾಸರಾಗಿ ನಾವು ಇರಲಿ ನಮ್ಮ ಜೀವನಕ್ಕೆ. ಒಂದೇ 2 ಎಕರೆ ಮಾಡಿದ್ರಪ್ಪ, ನಮ್ಮ ಮನೇಲಿ ಊಟಕ್ಕೆ ಹಕ್ಕಿನಾದರೂ ಬರ್ತಾವಲ್ಲ, ಈಗ ನಾವು ದುಡ್ಡು ಕೊಟ್ಟಂತ ಹೊರಗಡೆ ತರಬೇಕಾ ಸರ್? ಆ ಒಂದು ವಿಚಾರದಿಂದ ನಾವು ಇದನ್ನು ಮಾಡಿ. ಕೃಷಿ ನಿಮಗೆ ಮೊದಲಿಂದ ಆಸಕ್ತಿ ಇತ್ತ? ಮಾಡ್ಬೇಕಂತ ಭಾಳ ಆಸಕ್ತಿ ಇತ್ತು ಸರ್, ಮತ್ತು ಅವಾಗ ಆಗಲಿಲ್ಲ ಸರ್. ನಮ್ಮ ಅಪ್ಪರು ಮಾಡ್ಬೇಕಂತಲೂ ಮಾಡಿದ್ರು ಸರ್, ಮಾಡಿದ್ರು ಬೈ ಚಾನ್ಸ್ ಅವರು ಅಡತಡೆಗಳು ಇರ್ತಾವ್ರು ಸರ್, ಅದ್ರ ಕಾರಣಕ್ಕೋಸ್ಕರ ಅವ್ರು ಬಿಟ್ಬಿಟ್ರು. ಅವರು ನಿಮ್ಮ ತಂದೆಯವ್ರ ಕಾಲಕ್ಕೆ ಭೂಮಿ ತೊಗೊಂಡಿದ್ರ? ಇಲ್ಲ ಸರ್, ಇಲ್ಲ ಸರ್, ಇಲ್ಲ ತೊಗೊಂಡಿಲ್ಲ ಸರ್. ತೊಗೊಂಡಿಲ್ಲ. ಭೂಮಿ ಯಾವಾಗ ತೊಗೊಂಡ್ರಿ ನೀವು ಸರ್? ಈಗ ಸುಮಾರು ಒಂದು 5-6 ವರ್ಷ ಆಗಿರ್ಬೋದು ಸರ್. 5-6 ವರ್ಷ. ಆಗ ಮೊದಲು ಎಲ್ಲ ಬೇರೆಯವರು ಮಾಡ್ತೀವಿ ಸರ್, ಕೋರಿಕೆ ಮಾಡ್ತೀವಿ. ಹೌದು ಹೌದು ಸರ್. ಓಹೋ, ಸುಮಾರು 10 ವರ್ಷ ಮಾಡಿದ್ದೆ ನಾನು. ಹೌದಾ? ಹೌದು ಸರ್, 10 ವರ್ಷ. ಬಾಳೆ ಮಾಡಿದ್ದೀನಿ, ಕಬ್ಬು ಮಾಡಿದ್ದೀನಿ, ಶೇಂಗಾ ಮಾಡಿದ್ದೀನಿ. ಭೂಮಿಯನ್ನು ಕೋರ್ ತೊಗೊಂಡು ಮಾಡ್ತಾ ಇದ್ದೀವಿ ಸರ್. ಮಾಡ್ತಾ ಇದ್ದೀವಿ ಸರ್. ಹೆಂಗೆ ಅದು ಒಪ್ಪಂದ ನಿಮಗೆ? ಒಪ್ಪಂದ ಏನು ಸರ್? ಈಗ ಕೊಟ್ಬಿಡ್ತಿದ್ರೆ ಅಥವಾ? ಇಲ್ಲ ಸರ್, ದುಡ್ಡು ಕೊಡ್ತಿದ್ವಿ ನಾವು. ಅವ್ರು ದುಡ್ಡು ಕೇಳ್ತಿದ್ರು, ದುಡ್ಡು ಕೊಡ್ತಿದ್ವಿ. ವರ್ಷಕ್ಕೆ ಎಷ್ಟ? ವರ್ಷಕ್ಕೆ ಎಷ್ಟು ಸರ್? ಅವಾಗ 1 ಎಕರೆಗೆ 8 ಟನ್ನು 10 ಟನ್ನು ಈ ಥರ ನಡೀತಿದ್ವಿ ಸರ್. ಆ ಥರ ನಾವು ಕೊಡ್ತಿದ್ವಿ ಅವರಿಗೆ. ಟನ್ ಲೆಕ್ಕ? ಟನ್ ಲೆಕ್ಕ. ಈಗ 1 ಎಕರೆಗೆ ಇಷ್ಟು ಟನ್ ಅಂತ ಅವ್ರಿಗೆ ಕೊಟ್ಟು ಉಳ್ಕಿದ್ದು ನಾವು ಇದು ಮಾಡ್ಕೊಳ್ತೀವಿ ಸರ್. ಹೌದು ಸರ್. ಅವ್ರು ಅದು ಮಾರ್ಕೊಳ್ತೀವಿ. ಅವ್ರು ಏನು ಇಲ್ಲ, ಅದ್ರ ದುಡ್ಡು ಕೊಟ್ಬಿಡ್ತಿದ್ವಿ. ದುಡ್ಡೇ ಕೊಟ್ಟು? ದುಡ್ಡೇ ಕೊಟ್ಬಿಡ್ತೀವಿ. ನಿಮ್ಮ ದುಡ್ಡು ನೀವು? ಹೌದು ಸರ್, ಹೌದು ಸರ್, ದುಡ್ಡು ಕೊಟ್ಬಿಡ್ತಿದ್ದೆ. ಅಂದರೆ ಈಗ ನೀವು ಮೊದಲು ಭೂಮಿಯನ್ನು ಗುತ್ತಿಗೆ ತೊಗೊಂಡು ಕೃಷಿ ಮಾಡ್ತಾ ಬಂದ್ರಿ? ಹೌದು ಸರ್. ಏನೇನು ಬೆಳೀತಾ ಇದ್ರಿ ನೀವು ಅವಾಗೆಲ್ಲ? ಅವಾಗ ನಾವು ನೋಡಿ ಸರ್, ಶೇಂಗಾ ಬೆಳೆದ್ವಿ, ಕಬ್ಬು ಬೆಳೆದ್ವಿ, ಬಾಳೆ ಬೆಳೆದಿನಿ. ಏನು ಸರ್? ಇಷ್ಟೆಲ್ಲ ಬೆಳೆದಿನಿ, ನೆಲ್ಲು ಬೆಳೆದಿನಿ. ಈ ಥರ ನಾವು ಇವೆಲ್ಲ ಮಾಡ್ಕೊಂತ ಬಂದಿದ್ದೀವಿ ನಾವು ಸರ್. ಆಮೇಲೆ ಈಗ ನಾವು ಸ್ವಂತ ಮಾಡ್ಕೊಂಡು ಬಂತೀವಿ. ಯಾವ ಬೆಳೆ ನಿಮಗೆ ಹೆಚ್ಚು ಲಾಭದಾಯಕ ಅಂತ ಅನಿಸ್ತು? ನನಗೆ ಹೆಚ್ಚಿಗೆ ಅಂತಂದರೆ ಹೇಳ್ಬೇಕಂದ್ರೆ ಈಗ ಕಬ್ಬು ಪರವಾಗಿಲ್ಲ ಸರ್, ಬಾಳೆ ಪರವಾಗಿಲ್ಲ. ಈಗ ನಮಗೂ ಅನಿಸಿದಂಗೆ ಅವೆರಡು ಒಳ್ಳೆ ಚಲೋ ತಳಿ ಸರ್, ಮಾಡ್ತಕ್ಕಂಥ ಕೆಲಸ ಅದು. ಈಗ ಭತ್ತನ ಮಾಡ್ಬೇಕನ್ನಿಸ್ತು, ನಾವು ಭತ್ತನೆ ಮಾಡಾಕತ್ತೀವಿ ಈಗ. ಹೆಚ್ಚಾಗಿ ಭತ್ತ ಭತ್ತನೇ ಮಾಡಾಕತ್ತೆ. ಹೌದು ಸರ್. ಈಗ ಅದು 1 ಡಿಪೆಂಡ್ ಆಗಿದ್ದೀರಾ? ಹೌದು ಸರ್, ಈಗ ಸದ್ಯ ಅದು 1 ಡಿಪೆಂಡ್. ಕಾರಣ? ಕಾರಣ ಏನಿಲ್ಲ ಸರ್, ಇವಾಗ ನಮ್ಗೆ ಸ್ವಲ್ಪ ಕೆಲವು ಊಟಕ್ಕೆ ನೆಲ್ಬೇಕಾ, ಕೆಲವು ಉಳಿದಿದ್ದನ್ನೆಲ್ಲ ಮಾರಿಬಿಡ್ತೀವಿ ಅಷ್ಟೇ. ಈಗ ಸುಮಾರು ನಾವು 15 ಜನ ಇದ್ದೀವಿ ಸರ್. ಒಂದು ಕುಟುಂಬದಲ್ಲಿ? ಹೌದು ಸರ್. ಯಾರ್ಯಾರಿದ್ರಿ? ನಮ್ಮಣ್ಣ, ನಮ್ಮ ಅಣ್ಣನ ಫ್ಯಾಮಿಲಿ ಆರು ಜನ, ನಾಲ್ಕು ಮಂದಿ ಮಕ್ಕಳು, ಇಬ್ಬರು ಗಂಡ ಎಂತೆ, ಆರು ಜನ ಕೂಡಿ, ನಾವು ನಾಲ್ಕು ಜನ, ಇಬ್ಬರು ಮಕ್ಕಳು ಗಂಡ ಎಂತೆ, ಹತ್ತು ಜನ, ಹತ್ತು ನಮ್ಮ ತಮ್ಮನವ್ರು ಒಂದು ಇಬ್ಬರು, ಹನ್ನೆರಡು ಜನ ಇದೆ. ನಮ್ಮ ತಾಯಿರಿದ್ರು ಸರ್, ತೀರ್ಕೊಂಡ್ರು ಸರ್. ಓಹ್, ಒಟ್ಟು ಕೂಡಿದ್ರಿ? ಕೂಡಿದ್ವಿ. ಈಗ ಹೋದ ಒಂದು ಎರಡು ವರ್ಷದಿಂದ ಮಗಳು ಮದುವೆ ಮಾಡಿದ್ವಿ, ತಂಗಿ ಮದುವೆ ಮಾಡಿದ್ವಿ, ಎಲ್ಲ ಕೂಡಿದ್ವಿ, ಈಗಲೂ ಕೂಡಿದ್ದೀವಿ. ಇವತ್ತಿನ ದಿನಮಾನಗಳಲ್ಲಿ ಈ ಕೂಡು ಕುಟುಂಬ ಅನ್ನೋದು ತುಂಬ ಕಷ್ಟ ಅನಿಸ್ತಾ ಇದೆ. ಕಷ್ಟನೇ, ಆದ್ರೂ ಹಂಗೆ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಏನು ತೊಂದರೆ? ನಿಮ್ಮ ಇದನ್ನು ಕೇಳಿದ್ರೆ ಖುಷಿ ಆಗ್ತದೆ. ಇಲ್ಲ, ನಮಗೇನು ತೊಂದರೆ ಇಲ್ಲ ಸರ್, ಯಾವುದಾದ್ರು ಅದ್ರ ಬಗ್ಗೆ ನಮ್ಗೆ ಯಾವುದೂ. ಯಜಮಾನಿಕೆ ಯಾರು ಮಾಡ್ತಾರೆ? ಹಾಂ, ನಾವೇ ಮಾಡ್ತಿದ್ದೀವಿ ಸರ್. ನೀವು ಚಿಕ್ಕವರು? ಹೌದು ಸರ್, ನಮ್ಮಣ್ಣಾರಿದ್ದಾರೆ, ನಮ್ದೇ ಯಜಮಾನಿಕೆ. ಯಜಮಾನಿಕೆ? ಹೌದು ಸರ್, ಹೌದು ಸರ್. ಬೇಕು ಬೇಡ? ಹಾಂ, ಬೇಕು ಬೇಡ, ತೊಗೊಂಬೋದು, ಕೊಡೋದು, ಎಲ್ಲದು, ಎದು ಹೊರಗಡೆ ಹೋಗೋದು, ಬರೋದು, ಯಾರು ಎಲ್ಲಿಗೆ ಹೋಗ್ಬೇಕು, ಯಾರು ಎಲ್ಲಿಗೆ ಹೋಗ್ಬೇಕು, ನಮ್ಮನ್ನು ಕೇಳೇ ಹೋಗ್ತಾ ಇದ್ದ. ಆ ಥರ ನಡೀತದೆ. ಇನ್ನು ಇಬ್ಬರು ತಮ್ಮನಾರಿದ್ದಾರೆ, ಮದುವೆ ಆಗಿಲ್ಲ ಸರ್. ಸುಮಾರು 15 ಜನರು ಅಂದಾಗೆ ಹಬ್ಬ ಹರಿದಿನ ಏನೋ ಎಲ್ಲ ಮಾಡ್ತೀವಿ. ಒಂದು ವಿಶೇಷ ಬಂತು ಅಂದ್ರೆ ಏನು ಮಾಡ್ತೀವಿ ಸರ್? ಎಲ್ಲ ಕಲ್ತು ಬೀಗರಿಗೆ ಈ ಗ್ರೂಪ್ ಅಂದ್ರೆ ಬರ್ತಾರೆ. ನಮ್ಮ ತಂಗಿಯರು ನಾಲ್ಕು ಜನ ಬರ್ತಾರೆ ಸರ್. ಅವರು ಬರ್ತಾರೆ? ಹೌದು ಬರ್ತಾರೆ. ಮೊನ್ನೆಲ್ಲ ನಾಲ್ಕು ಜನ ಬಂದರು, ನಮ್ಮ ತಮ್ಮವರಿಗೆ ಕಣ್ಣು ನೋಡಕ್ಕೆ ಹೋಗ್ಬೇಕಾಯ್ತು, ಮತ್ತು ನಾಲ್ಕು ಜನ ಅಳಿಂದರು, ನಾಲ್ಕು ಜನ ತಂಗಿಯರು, ಮಕ್ಕಳು ಎಲ್ಲರೂ ಬಂದರು. ಸುಮಾರು 20-24 ಜನ ಆದ್ವಿ. ಏನು ನಮ್ಗೇನು ಹಂಗೇನು ತೊಂದರೆ ಅನಿಸ್ಲಿಲ್ಲ. ಪರವಾಗಿಲ್ಲ, ಒಳ್ಳೆ ಒಂದು ಒಂದು ಕುಟುಂಬದಲ್ಲಿದ್ದರೆ ಒಂದು ಸಂತೋಷನೇ ಬೇರೆ, ಒಂಟಿತನದ ಇದ್ದಲ್ಲಿ ಬರತಕ್ಕಂಥ ಮರನೇ ಬೇರೆ, ಗಿಡ ಮಧ್ಯದಲ್ಲಿ ಗಿಡಗಳಿದ್ದರೆ ಆ ನೆಳ್ಳನೇ ಬೇರೆ ಅಂತಾರೆ ನೋಡಿ ಸರ್. ಆ ರೀತಿ ನಮ್ಮ ಅನುಭವ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಒಬ್ರಿಗೊಬ್ರು ಆಸರೆ ಆಸರೆ ಆಗಿರ್ತೀವಿ. ಇವ ಅವ್ರು ಅತ್ತಾಗ ಹೋದ್ರೂ ಜಿಕ್ಕೆ ಹೋದು, ಇವ್ರು ಇತ್ತಾಗ ಹೋದ್ರೂ ಜಿಕ್ಕೆ ಹೋದು, ಒಂದು ರೀತಿಯಲ್ಲಿ ಕುಟುಂಬ ಅನ್ನೋದು ಚಂದ ಸರ್. ರೈತ ಕುಟುಂಬ ಆದ್ರೂ ಅದು ಬೇರೆ ಕುಟುಂಬನಾದರೂ ಹೊಂದ್ಕೊಂಡು ಹೋದ್ರೆ ಭಾಳ ದಿನ ಬಾಳತ್ತ ಅನ್ನೋದಕ್ಕೆ ಉದಾಹರಣೆ ನಾನು ಹೇಳ್ಬೇಕು. ನೀವು ಈ ಕುಟುಂಬಕ್ಕೆ ಬೇಕಾಗುವಂತಹ ಆಹಾರಕ್ಕಾಗಿನೇ ನೀವು ಕೃಷಿ ಭೂಮಿ ತಗೋ? ಹೌದೌದು ಸರ್, ಹೌದು ಸರ್. ಹೊರಗಡೆ ಖರೀದಿ ಮಾಡಿದ್ರೆ ಕಾಸ್ಟ್ಲಿ ಆಗುತ್ತೆ. ಈಗ ಇಮಾಮ್ ಅಲಿ ಅವರೇ, ನೀವು ಮೂಲತಃ ಟೈಲರಿಂಗ್ ವೃತ್ತಿಯವರು, ಆದರೆ ಕೃಷಿಗೆ ಬಂದಿದ್ದು ನಿಮ್ಮ ಕುಟುಂಬದ ಆಹಾರ ಭದ್ರತೆಗೆ. ಹೌದು ಸರ್, ಹೌದು ಸರ್. ಹೊರಗಡೆಯಿಂದ ಖರೀದಿ ಮಾಡಿದ್ರೆ ತುಂಬಾ ಹೆಚ್ಚು ವೆಚ್ಚ ಆಗ್ತದೆ ಅನ್ನೋಂತ ಕಾರಣಕ್ಕಾಗಿ. ಎಷ್ಟೆಕರೆ ಭೂಮಿ ತಗೊಂಡ್ರಿ? 2 ಎಕರೆ ಸರ್. ಯಾವಾಗ ತಗೊಂಡ್ರಿ ಸರ್? ಈಗ ಒಂದು 5-6 ವರ್ಷ. ಅವಾಗ ಬೆಲೆ ಹೆಂಗಿತ್ತು? ಅವಾಗ ಬೆಲೆ ಕಮ್ಮಿ ಇತ್ತು ಸರ್. ಅದು ಈಗ ನಮ್ಮ ಮಾವರ ಕಡೆಯಿಂದ ಬಂದಿರ ಅಂತ ಆಸ್ತಿ ಅದ. ಹಾಂ ಹಾಂ. ಏನು ಸರ್, ಹಂಗಾಗಿ ನಮಗೆ ಕಮ್ಮಿ ಆಯ್ತು. ಕಮ್ಮಿ ಆಯ್ತು ಅಂದ್ರೆ ನಿಮ್ಮ ಸಂಬಂಧಿಕರದೇ? ನಮ್ಮ ಮಿಸ್ಸಸ್ ಅವ್ರ ಕಡೆಯಿಂದ ತಾಯಿ ಆಸ್ತಿ. ಓಹೋ ಸರ್. ಹಂಗಾದ್ರೆ ನೀವು ಬೀಗ್ರ ಭೂಮಿ ಬರ್ತದಂತೆ ಕೃಷಿ ಮಾಡಕತ್ತೀರಿ? ಇಲ್ಲ ಸರ್, ನಾವು ಮೊದಲಿಂದನೇ ಮಾಡ್ತಾ ಇದ್ದೀವಿ ಸರ್. ನಾವು ಮೊದಲಿಂದಾನೇ ಮಾಡಕತ್ತೀವಿ. ಈಗ ನಾವು ಸುಮಾರು ಈಗ 16-17 ವರ್ಷ ಹಿಂದೆ ಹಿಡಿಗಿರಿ ಮಂದಿದ್ದು 1 ಎಕರೆ. ಮತ್ತೆ ನಿಮ್ಗೆ ಅಳಿಯಂದ್ರಿಗೆ ಕೃಷಿ ಅನುಭವ ಐತಿ, ಒಂದಷ್ಟು ಭೂಮಿ ಕೊಡೋಣ ಅಂತ ಕೊಟ್ಟಿದ್ದಾರೆ? ಇಲ್ಲ ಸರ್, ಈಗ ಅಲ್ಲಿ ಜವಾಬ್ದಾರಿ ಎಲ್ಲ ನಮ್ದೇ ಇದೆ ಸರ್, ಮನೆಯಲ್ಲಿ. ಅಲ್ಲಿ ಜವಾಬ್ದಾರಿ? ಹೌದು ಸರ್, ಹೌದು. ಆ ಮನೆ ಜವಾಬ್ದಾರಿ, ಈ ಮನೆ ಜವಾಬ್ದಾರಿ, ಎರಡು ಮನೆ ಜವಾಬ್ದಾರಿ ನಾವೇ ತಗೊಂಡು ಹೊಂಟೀವಿ ಸರ್. ಅಲ್ಲಿ ಗಂಡ ಸಂತಾನ ಇಲ್ವಾ? ಹಾ, ಇದ್ದಾರೆ ಸರ್, ಇದ್ದಾರೆ. ಅವ್ರಿಗೆ ಸ್ವಲ್ಪ ಲಕ್ಕ ಹೊಡೆದಿದ್ದಲ್ಲ ನಮ್ಮ. ಅಲ್ಲಿ ಸಹಿತ ನೀವು ಜವಾಬ್ದಾರಿ ಹೊತ್ಕೊಂಡಿದ್ದೀರಿ ಸರ್. ಇಮಾಮ್ ಅಲಿ ಅವರಿಗೆ ಜವಾಬ್ದಾರಿ ಜಾಸ್ತಿ ಇದೆ. ಹೌದು ಸರ್, ನಿಜ. ನಿಮ್ಮ ಕುಟುಂಬ, ಅಣ್ಣ ತಮ್ಮಂದ್ರ ಕುಟುಂಬ, ಹತ್ತ ಕಡೆ ಬೀಗ್ರ ಕುಟುಂಬ ಎಲ್ಲ ಜಾಸ್ತಿ. ಇದ್ರ ಮಧ್ಯೆ ಹೇಗೆ ನಿಭಾಯಿಸ್ತೀರಿ ನೀವು, ಅಂದರೆ ಕೃಷಿಯನ್ನ, ಈ ಕಡೆ ನಿಮ್ಮ ವೃತ್ತಿಯನ್ನು? ಸರ್, ನಾವು ಕೃಷಿಯನ್ನ ಹೇಗೆ ನಿಭಾಯಿಸ್ತೀವಿ ಅಂತಂದ್ರೆ, ಕೃಷಿ ಕೆಲಸ ಇದ್ದಾಗ ಮಾತ್ರ ಅದ್ರ ಬಗ್ಗೆನೆ ನಾವು ಮಾಡ್ತಾ ಇರ್ತೇವೆ. ಹೌದು ಸರ್. ಅದಾದ್ಮೇಲೆ ಟೈಲರಿಂಗ್ ಮಾಡ್ತೇವೆ. ಏನು ಸರ್, ಡೈಲಿ ಒಂದು ಸಲ ಎರಡು ಸಲ ಆ ಭೂಮಿಯನ್ನು ನೋಡ್ಕೊಂಡು ಬರ್ತಾ ಇರ್ಬೇಕು ಸರ್. ರೋಗ ಯಾವ ಥರ ಇದೆ, ನೆಲ್ಲು ಯಾವ ಥರ ಒಣಗ್ತಾ ಇದೆ, ಯಾಕೆ ಈ ಥರ ಆಗ್ತಾ ಇದೆ, ಅದನ್ನೆಲ್ಲ ಚೆಕ್ ಮಾಡ್ತಾನೆ ಇರ್ಬೇಕು ಸರ್. ನೀವು ಗುತ್ತಿಗೆಯಲ್ಲಿ ಕೃಷಿ ಮಾಡ್ತಾ ಇದ್ರಲ್ಲ? ಹೌದು ಸರ್. ಅವಾಗ ತುಂಬಾ ಬೆಳೆಗಳನ್ನು ಬೆಳೀತಾ ಇದ್ರಿ? ಹೌದು ಸರ್. ಏನೇನು ಬೆಳೀತಾ ಇದ್ರಿ ಅಂದ್ರೆ ಇವಾಗ ನೀವು? ಸರ್, ನಾವು ಮೊದಲು ಬಾಳೆ ಬೆಳೆದಿವಿ, ಕಬ್ಬು ಬೆಳೆದಿವಿ, ಶೇಂಗಾ ಬೆಳೆದಿನಿ, ಭತ್ತ ಬೆಳೆದಿನಿ, 4 ಐಟಮ್ ಬೆಳೆದಿನಿ ಸರ್ ಗುತ್ತಿಗೆ ಮಾಡ್ಬೇಕು. ಈಗ ನೀವು ಮುಖ್ಯವಾಗಿ ಭತ್ತಕ್ಕೆ ಮಾತ್ರ ಸೀಮಿತ? ಹೌದು ಸರ್, ಹೌದು ಸರ್. ಕಾರಣ? ಕಾರಣ ಅದು ಕುಟುಂಬದ ಇದಕ್ಕೋಸ್ಕರ. ಬೇರೆಯವ್ರಿಗೆಲ್ಲ ನೀವು ಅಂದ್ರೆ ಹಚ್ಚಬೋದಲ್ವಾ ಕೃಷಿಗೆ ನೋಡ್ಕೊಳ್ಳೋಕೆ? ಯಾರ್ಯಾರು ಸರ್? ಎಲ್ಲರೂ ಅಲ್ಲಿ ಅವ್ರವ್ರ ಜವಾಬ್ದಾರಿ ಅವ್ರಿಗೆ ಓರಿಸಿದ್ದೀವಿ ಸರ್. ಕೃಷಿಯ ಜವಾಬ್ದಾರಿಗಳು ಯಾರ್ಯಾರು ಹೊತ್ಕೊಂಡಿದ್ದಾರೆ? ನಮ್ಮ ಸಣ್ಣ ಮಗ ನಾವು ಡಿಪ್ಲೊಮಾ ಮಾಡ್ತದನಲ್ಲ ಸರ್, ಅವನು ಆ ಡಿಪ್ಲೊಮಾ ಮುಗಿತೋ ಈಗ ನನಗೆ ಓದ್ಕೊಂತಾನೆ ಗದ್ದೆ ಕೆಲಸ ನೋಡ್ಕೊಂತ ಹೋಗ್ತಾನೆ. ಹೌದು ಸರ್. ಇನ್ನು ಒಬ್ಬ ಮಗ ಇದನ್ನಲ್ಲ, ಆತ ಭೂಮಿ ಮೇಲೆ ಅಷ್ಟು ಆಸಕ್ತಿ ಇಲ್ಲ. ಚಿಕ್ಕ ಮಗ ಮಾತ್ರ ಆಸಕ್ತಿ ಭಾಳ ಐತಿ ಭೂಮಿ. ಇನ್ನೊಬ್ಬ ಮಗ ಏನು ಮಾಡ್ತಾರೆ? ಅದು ಸೂಪರ್ವೈಸರ್ ಕೆಲಸ ಮಾಡ್ತಾನೆ ಸರ್ ಇಲ್ಲೇ. ಸರ್, ಈಗ ನೀವು ಭತ್ತದಲ್ಲಿ ಸರ್ ಯಾವ ತಳಿಯನ್ನು ಹೆಚ್ಚಾಗಿ ಬೆಳೆಯೋದು? ಸರ್, ನಾವು ಹೆಚ್ಚಾಗಿ ಬೆಳೆಯೋದಂದ್ರೆ ಸುಗ್ಗಿಯಲ್ಲಿ ಮಾತ್ರ BT+1 ಹಾಕ್ತೀವಿ ಸರ್, ಯಾಕಂದ್ರೆ ನಮ್ಗೆ ಊಟಕ್ಕೆ ಬೇಕೇ ಬೇಕು. ಓ ಹೌದು ಸರ್, ಊಟಕ್ಕೆ ಬೇಕೇ ಬೇಕು ಸರ್. ನಮ್ಗೆ ಸುಮಾರು ಏನಿಲ್ಲ ಅಂದರೆ 40 ಚೀಲ ಹೋಗ್ತಾವ. ಓ, ಹೋಗ್ತಾವೆ ಕುಟುಂಬಕ್ಕೆ. 40 ಚೀಲ ಹೋಗ್ತಾವೆ ಸರ್, ಹೋಗ್ತಾವೆ. ಹಂಗಾಗಿ ಉಳಿದಿದ್ದೇನೆ ಅದನ್ನು ಕೊಟ್ಬಿಡ್ತೀವಿ ಸರ್, ಯಾಕಂದ್ರೆ ಅವ್ರಿವ್ರು ಕೇಳ್ತಾ ಇರ್ತಾರ ಅಕ್ಕಪಕ್ಕ ಇರೋ. ನಮ್ಗೊಂದು ಅಷ್ಟು ಮಾಡ್ತಿರೋದು ಬರೀ 2 ಎಕರೆ ಇಲ್ಲ? 2 ಎಕರೆ ಸರ್. ಗುತ್ತಿಗೆ ಗಿತ್ತಿಗೆ ತೊಗೊಳ್ತಾ ಇಲ್ಲ ಸರ್, ಇದು ಸರ್ ಈಗ ಗೀಟಲ್ಲ ಅಲ್ಲ ಸರ್. ಈಗಿಡಲ್ಲ, ಯಾಕೆ ಗಿಡಲ್ಲ ಅಂದರೆ ಈಗ 12 ಚೀಲ 10 ಚೀಲ ಅವ್ರಿಗೆ ಕೊಟ್ರಪ್ಪ ಅಂದರೆ ಆಗದೇ 40-42 ಚೀಲ ಆದರೆ ರಿಕವರಿ ನಮಗೆ ಒಳ್ಳೆ ಬೇಸ್ ಬರ್ತದೆ. 35 ಬಿಡ್ತಪ್ಪ ಅಂದ್ರೆ ನಾವು ಅದು ಹಾಕಿದ ದುಡ್ಡಿಗೆ ಅದಕ್ಕೆ ಟ್ಯಾಲಿ ಆಗಿಬಿಡ್ತದೆ, ಅವ್ರಿಗೆ ಕೊಡೋದು ನಮ್ಗೆ ಏನು ಒಳ್ಳೆಯಲ್ಲ ಸರ್. ಹಂಗಾಗಿ ನಾವು ಬೇಡ ಅಂತೇಳಿ ಬಿಟ್ಟಿವಿ ಸರ್, ಸ್ವಂತನ ಮಾಡ್ಕೊಂಡು ಹೊಂಟಿವಿ. ಈಗ BTP ಸೋನ ಬೆಳಿಬೇಕು ಅನ್ನೋದಾದ್ರೆ ನಿಮ್ಮ ಅಂದ್ರೆ ಗದ್ದೆಯ ಸಿದ್ಧತೆ ಯಾವಾಗಲಿಂದ ಶುರು ಮಾಡ್ಕೊಳ್ತೀರಿ, ಏನೇನು ಮಾಡ್ತೀರಿ? ಈಗ ನಾವು 4ನೇ ತಿಂಗಳಿಂದ 5ನೇ ತಿಂಗಳಲ್ಲಿ ಒಳಗೆ ಕಟಾವು ಮಾಡಿಬಿಡ್ತೀವಿ. ಏನು ಸರ್ ಬ್ಯಾಸ್ಗಿಗೆ ಅಲ್ಲಿಂದ 2 ತಿಂಗಳು ಅದನ್ನು ನೇಗಿಲು ಹೊಡೆದು ಬಿಸಿಲು ಒಣಗಿಸ್ತೀವಿ. ಏನು ಸರ್ 7ನೇ ತಿಂಗಳಲ್ಲಿ ಅಗಿ ಹಾಕ್ತೀವಿ ಸರ್. ಆಗಸ್ಟ್ ಒಳಗಡೆ ನಾವು ಅಗಿ ಹಚ್ಕೊಂಬಿಡ್ತೀವಿ ಸರ್. ಹಚ್ಕೊಂಡು ಅಲ್ಲಿಂದ ನಾವು ಕೆಲಸ ಎಲ್ಲ ಮಾಡ್ತೀವಿ ಸರ್. ಭತ್ತದ ಗದ್ದೆಗಳಿಗೆ ಹಸಿರೆಲ ಗೊಬ್ಬರದ ಮಹತ್ವ ಜಾಸ್ತಿ ಇದೆ, ಬಳಕೆ ಮಾಡ್ರಿ ಅಂತ ಹೇಳಿ ಇಲಾಖೆಯವರು ಬೇರೆಯವರೆಲ್ಲ ಹೇಳ್ತಾ ಇದ್ದಾರೆ. ಹಸಿರೆಲೆ ಗೊಬ್ಬರ, ಸೆಣಬು ಇತ್ಯಾದಿ ಬೆಳೆದು ನೀವು ಅದನ್ನ ಮಾಡ್ತಾ ಇದ್ದೀರಾ ಸರ್? ಅದನ್ನ ನಮ್ಮಲ್ಲಿ ದನ ಕರುಗಳು ಜಾಸ್ತಿ ಇದಾವೆ ಸರ್. ಅಲ್ಲಿ ದನ ಕರುಗಳು ಜಾಸ್ತಿ ಇರೋದ್ರಿಂದ ಅದು ಹಾಕಿದ್ರು ಇರಲ್ಲ ಸರ್. ಯಾಕಿರಲ್ಲ ಅಂದ್ರೆ ನಾವು 24 ಅಲ್ಲಿ ಇರೋಕ್ಕಾಗಂಗಲ್ಲ, ಯಾಕಂದ್ರೆ ದನಗಳು ಜಗ್ಗಿದಲ್ಲ, ಮೇಯಿಸ್ಬಿಡ್ತಾರೆ, ಅದನ್ನ ಬಯಲಾಗಿಬಿಡ್ತಾರೆ. ಅಕ್ಕಪಕ್ಕ ಭೂಮಿ ಇರೋದನ್ನು ಅವರು ಅಷ್ಟೇ ಮಾಡ್ತಾರೆ. ಈಗ ನಾವು ಒಬ್ಬರು ಹಾಕಿದ್ರೆ ಉಪಯೋಗ ಇಲ್ಲ ಸರ್. ಅಕ್ಕಪಕ್ಕ ಇರೋರು ಹಾಕ್ಬೇಕು, ಸೆಣಬು ಹಾಕ್ಬೇಕು, ಜೂನಿ ಹಾಕ್ಬೇಕು, ಇಂಥವನ್ನೆಲ್ಲ ಹಾಕಿದ್ರಪ್ಪ ಅಂದರೆ ಒಳ್ಳೆ ಫಲವತ್ತಾಗಿ ಬೆಳೆದಲ್ಲಿ ತುಂಬ ಜನ ಬಳಸ್ತಾರೆ. ಆ್ಯಕ್ಚುಲಿ ಬಳಸ್ತಾರೆ ಸರ್, ಹೆಸರಲ್ಲೇ ಗೊಬ್ಬರ ಕೊಡ್ತಾರೆ, ಬಳಸ್ತಾರೆ. ನಮ್ಮ ಕಡೆಯಲ್ಲಿ ಸ್ವಲ್ಪ ಹಾಕಲ್ಲ ಸರ್ ಅದು, ಹಂಗಾಗಿ ನಾವು ಬಿಟ್ಟಿದ್ದೀವಿ ಸರ್. ಈಗ ನಾವು ಇದು ಸಗಣಿ ಗೊಬ್ಬರ ಹಾಕ್ತೀವಿ ಸರ್. ಫಸ್ಟಿಗೆ ಸಗಣಿ ಗೊಬ್ಬರ ಹಾಕಿ ಏನು ಸರ್ ಒಂದು 2 ಸಲ ನೇಗಿಲು ಹೊಡಿಸಿ ಬಿಟ್ಬಿಡ್ತೀವಿ. ದನಕರುಗಳಿದಾವ? ಇಲ್ಲ ಸರ್. ಸಗಣಿ ಗೊಬ್ಬರ ಖರೀದಿ ಮಾಡಿ ಖರೀದಿ ಮಾಡ್ಬೇಕು ಸರ್. ಟ್ರಿಪ್ 2,000, 2,500, 3,000 ಹಿಂಗೆಲ್ಲ ಹೇಳ್ತಾರೆ ಸರ್. ತೊಗೋಬೋದು, 1 ಎಕರೆಗೆ 4 ಟ್ರಿಪ್ ಹಾಕಿದರೆ ನಾವು ರಾಸಾಯನಿಕ ಗೊಬ್ಬರ ಹಾಕೋದು ಕಡಿಮೆ ಆಗ್ತದೆ. ಮತ್ತು ಹಾಕಿಲ್ಲ ಅಂದರೆ 10 ಚೀಲ ಹಾಕ್ಬೇಕಾಗ್ತದೆ ಸರ್ 1 ಎಕರೆಗೆ ಸರ್ಕಾರ ಗೊಬ್ಬರ. ಈ ಮಟ್ಟದಲ್ಲಿ ನಡೀತದೆ ಸರ್. ನಮಗೆ ಇದು ಸಗಣಿ ಗೊಬ್ಬರ ಹಾಕಿದ್ರೇ ಒಳ್ಳೆ ಕೆಲಸ ಆಗುತ್ತೆ ಸರ್. ಯಾಕಂದರೆ ನಮಗೆ ಅದ್ರಾಗ ಬರ್ತಕ್ಕಂಥ ಫಲವತ್ತಾದ ಬೆಳೆನ ಈ ರಾಸಾಯನಿಕರಲ್ಲಿ ಬರಲ್ಲ, ಆಗಲ್ಲ ಆಗಲ್ಲ ಸರ್, ಇಳುವರಿ ಕಮ್ಮಿ ಬರ್ತದೆ ಸರ್. ಈ ಕಾರಣಕ್ಕಾದ್ರೂ ನೀವು ಒಂದಿಷ್ಟು ದನಗಳು ಸಾಕ್ಬೋದಿತ್ತಲ್ವಾ? ಮನೇಲಿ ಮಾಡಿರ್ಬೇಕಲ್ಲ ಸರ್, ಮತ್ತು ನಾವೇ ಮಾಡಬೇಕು. ಮಿಸ್ಟರ್ ಸರ್ ಎಲ್ಲ ಈಗ ಸಾಮಾನ್ಯವಾಗಿ ಕೃಷಿ ಅಂದರೆ ಪಶುಸಂಗೋಪನೆ ಬಹಳ ಮುಖ್ಯ. ಹೌದು ಸರ್. ಆದರೆ ಅದರಿಂದ ವಿಮುಖರಾಗುವಂಥ ಮನಸ್ಥಿತಿಗಳು ಹೆಚ್ಚಾಗ್ತಿದ್ದಾವೆ. ಹೌದು ಸರ್. ಈಗ ಎಲ್ಲ ಮಕ್ಕಳನ್ನ ಹೊರಗಡೆ ಎಲ್ಲ ಕಳಿಸಿಬಿಟ್ಟಿದ್ದಾರೆ ಸರ್. ಹಂಗಾಗಿ ಈಗ ಮತ್ತೆ ನಾವೇ ಎಲ್ಲ ಮಾಡಬೇಕು, ಭೂಮಿ ಮಾಡಬೇಕು, ತಲೆ ನೋಡ್ಕೊಂಡು ಹೋಗ್ತಾ ಇರಬೇಕು. ಇಂಥ 2 ಕೆಲಸ ಮಾಡಿ ಜವಾಬ್ದಾರಿ ನಮ್ಮ ಮೇಲೆ ಇದಾವಲ್ಲ. ಹಂಗಾಗಿ ಮಕ್ಕಳು ಮಗ ಡಿಪ್ಲೊಮಾ ಮಾಡ್ತಾನೆ, ಮಗ ಒಬ್ಬರು ಸೂಪರ್ವೈಸರ್ ಕೆಲ್ಸಕ್ಕೆ ಹೋಗ್ತದನ್ನು, ತಮ್ಮನರೆಲ್ಲ ಅವ್ರವ್ರ ಜಾಬ್ಗೆ ಅವ್ರು ಹೋಗ್ತಾ ಇದಾರೆ. ದನ ಕರುಗಳ ಸಾಕಾಣಿಕೆಯಿಂದ 2 ರೀತಿಯಿಂದ ಲಾಭ ಇದೆ. ಹೌದು ಸರ್. ಒಂದು ನಿಮ್ಮ ಭೂಮಿಗೆ ಫಲವತ್ತಾಗಿ ಸಿಗುತ್ತೆ. ಹೌದು ಸರ್. ಮತ್ತೆ ನಿಮ್ಮ ಕುಟುಂಬಕ್ಕೆ ಹೈನು ಸಿಗ್ತದೆ. ಹೌದು ಸರ್. ಇಷ್ಟು ಅನುಕೂಲ ಇದ್ರೂ ಸಹಿತ ಹೊಸ ತಲೆಮಾರು ಪಶು ಸಂಗೋಪನೆಯಿಂದ ದೂರ ಉಳಿತಾ ಇದೆ. ಹೌದು ಸರ್. ಈ ಎಲ್ಲ ಹುಡುಗರು ಈಗ ಮಾತು ಕೇಳೋದಲ್ಲ ಸರ್, ಆ ಒಂದು ಇದಕ್ಕೋಸ್ಕರಾಗಿ ನಾವು ತೆಗೆದಿದ್ದೀವಿ ಅವನ್ನ. ಎಲ್ಲ ಜವಾಬ್ದಾರಿ ಹೊತ್ತು ಮಾಡೋಕ್ಕಾಗಲ್ಲ ಸರ್. ಈ ದನ ಕರುಗಳು ಮಾಡ್ಬೇಕಂದ್ರೆ ಮಳೆ ಗಾಳಿ ಚಳಿ ಯಾವುದು ಲೆಕ್ಕಿಸದೆ ಮಾಡಬೇಕು. ಈಗಿನ ಮಕ್ಕಳು ಮಾಡಲ್ಲ ಸರ್, ಆ ಥರ ಕಮ್ಮಿ ಇದ್ರೆ ಮಾಡ್ತಾರೆ, ಮಾಡಲ್ಲ ಅಂತ ಹೇಳಲ್ಲ, ಮಾಡ್ತಾರೆ ಆದರೂ ಕಮ್ಮಿ ಸರ್. ಅವ್ರವ್ರು ಓದೋ ಇದರಲ್ಲಿ ಹೋಗ್ಬಿಡ್ತಾರೆ. ಈಗ ಒಬ್ಬ ಮಗ ಇದ್ದಾನೆ, ಡಿಪ್ಲೊಮಾ ಮುಗಿಸಿ ಬಂದಿದ್ದಾನೆ ಸರ್. ಮತ್ತು ಅವನೊಬ್ಬನಾದರೆ ಮಾಡ್ತಾನೆ, ಅವನ ಜೊತೆ ನಾವು ಕಲಿಬೇಕು. ಒಂದು ಕಟ್ಟಿದ್ರೂ ತರಬೇಕು, 2 ಕಟ್ಟಿದ್ರೂ ತರಬೇಕು, ಇಲ್ಲಂತಲ್ಲ. ಆ ಸಗಣಿ ಗೊಬ್ಬರದಿಂದ ನಮಗೆ ಭೂಮಿ ಒಳ್ಳೆ ಫಲವತ್ತಾಗಿ ಬೆಳೀತಾವೆ, ಇಲ್ಲಂತ ನಾನು ಹೇಳ್ತಾಯಿಲ್ಲ, ಚೆನ್ನಾಗಿ ಬೆಳೀತಾವೆ. ಈಗ ಇಮಾಮ್ ಅಲಿ ಅವರಿಗೆ ಕೃಷಿ ಬಗ್ಗೆ ಆಸಕ್ತಿ ಇದೆ, ಕೃಷಿ ಮಾಡ್ತಾ ಇದ್ದೀರಿ, ಆ ಕಾರಣಕ್ಕಾಗಿ ಕುಟುಂಬಕ್ಕೆ ಒಂದು ಆಹಾರ ಭದ್ರತೆ ಇದೆ. ಈಗ ನೀವು ಹೇಳೋಗೆ ಹೊಸ ತಲೆಮಾರಿನವರು ಕೃಷಿಯಲ್ಲಿ ಹೆಚ್ಚು ತೊಡಕೊಳ್ತಾ ಇಲ್ಲ, ಅವರಿಗೆ ದನ ಕರುಗಳ ಬಗ್ಗೆ ಅಸಡ್ಡೆ ಇದೆ, ಆಸಕ್ತಿ ಇಲ್ಲ, ಆಮೇಲೆ ಕೃಷಿಯಲ್ಲಿ ಈ ಕಡೆ ಗಮನ ವಹಿಸೋರು ಕಡಿಮೆ ಇದ್ದಾರೆ, ಒಬ್ಬರು ವಹಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ರೆ ಮುಂದೆ ಹೇಗೆ ಮತ್ತೆ ಈಗೆಲ್ಲ ಆದರೆ ಹಂಗೆ ಮಾಡ್ಕೊಂಡು ಆಗಲೇ ಮಕ್ಕಳನ್ನ ರೆಡಿ ಮಾಡ್ತಾ ಇದ್ದೀವಿ. ಒಬ್ಬ ಮಗನ ರೆಡಿ ಮಾಡ್ತಾ ಇದ್ದೀವಿ, ಅದನ್ನು ಬಿಟ್ಟು ಬರಬಾರ್ದಲ್ಲ. ಒಬ್ಬ ಮಗ ಐದಾನೆ, ಹೆಂಗಿದ್ರೆ ಡಿಪ್ಲೊಮಾ ಹೋಗ್ಕೊಂತಾನೆ, ಅದನ್ನು ಮಾಡ್ತಾನೆ, ಇದನ್ನು ಮಾಡ್ತಾನೆ, ಒಬ್ಬರನ್ನಂತ ಅದನ್ನು ಆ ದಾರಿಯಲ್ಲಿ ತಂದಿವಿ ಸರ್. ಮತ್ತೆ ಇನ್ನೊಬ್ಬತ್ತನ್ನ ರೆಡಿ ಮಾಡೋಕತ್ತೀವಿ ಸಣ್ಣತನ. ನೋಡೋಣ, ಆದಷ್ಟು ಪ್ರಯತ್ನಪಟ್ಟು ಕೃಷಿಗೆ ಸೀಮಿತವಾಗಿ ಮಾಡಬೇಕು ಅನ್ನೋ ಒಂದು ಮನಸ್ಸು. ಈಗ ನೀವು ಕೃಷಿ ಮಾಡ್ತಾ ಇರೋದು ನಿಮ್ಮ ಕುಟುಂಬಕ್ಕಾಗಿ ಮಾತ್ರ, ನೀವು ಅದನ್ನೇನು ಮಾರ್ಕೆಟ್ಗೆ ಅಥವಾ ಲಾಭಕ್ಕಾಗಿ? ಮಾರ್ಕೆಟ್ಗೆ ಹೋಗ್ತಾ ಸರ್. ಈಗ ನೀವು ಸರ್ 2 ಎಕರೆಯಲ್ಲಿ 2 ಎಕರೆಯಲ್ಲಿ ಇವಾಗ ನೋಡಿ ಸರ್, 70 ಬರ್ತಿ ತುಂಬ್ತಾರೆ. ಈಗ ಮೊದಲು 75 ಬರ್ತಿ ತುಂಬ್ತಿದ್ರು ಒಂದು ಕಾಟ, ಈಗ 70 ಬರ್ತಿ ತುಂಬ್ತಾರೆ ಸರ್. ನಮಗೆ 1 ಎಕರೆಗೆ 45-50 ತಗೊಂಡು ಬಂದ್ರೆ ಒಳ್ಳೆ ಇಳುವರಿ ಬರುತ್ತೆ ಸರ್. ಅರ್ಧಕ್ಕರ್ಧ ಮಾಲು ನೀವು ಮಾರ್ಕೆಟ್ಗೆ ಕಳಿಸ್ಬೋದು. ಕಳಿಸ್ಬೋದು ಸರ್. ಅಲ್ಲೇ ಬರ್ತಾರೆ ಸರ್, ತಗೊಂಡೋಗ್ಬಿಡ್ತಾರೆ. ಅಲ್ಲಿಗೆ ಬರ್ತಾರೆ ಸರ್, ಖರೀದಿದಾರ ಅಲ್ಲಿಗೆ ಬರ್ತಾರೆ, ಅಲ್ಲೇ ಬಂದು ಖರೀದಿ ಮಾಡ್ತಾರೆ. ಏನು ಸರ್ ಅಲ್ಲೇ ಸೋನಕ್ಕೆ ಬೇಡಿಕೆ ಜಾಸ್ತಿ ಇದೆಯಾ? ಇಲ್ಲ ಸರ್, ಕಮ್ಮಿ ಇದೆ. ಯಾಕೆ ಸರ್? ಅದು ಯಾಕೆನ್ ಸರ್, ಭಾಳ ಕಮ್ಮಿ. ಈ RNR ಏನಿದೆ ಅಲ್ಲ ಸರ್, ಅದಕ್ಕೆ ನಾನು ಸುಮಾರು 1450 ಕೊಟ್ಟಿ ಸರ್. 75 KG ಬರ್ತೆ. ಮೊನ್ನೆ ಇದು 1400 ಕೊಟ್ಟಿನಿ, ಯಾಕಂದ್ರೆ ರೈತರಿಗೆ ತಿಂಬರಿಗೆ ಕೊಟ್ಟಿದ್ದೀನಿ ಸರ್ ಇದು BTP ಸೋನ. ಆರ್ಎನ್ಆರ್ ಯಾರು ಖರೀದಿ ಮಾಡ್ತಾರೆ? ಬರ್ತಾರೆ ಸರ್, ಅಂಗಡಿಯವ್ರು ಬರ್ತಾರೆ, ಕೆಲವು ಮಂದಿ ತೊಗೊಂಬರೋನು ಭಾಳ ಜನ ಬರ್ತಾರಪ್ಪ, ತಿರ್ತಾ ಇರ್ತಾರೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ, ರಾಶಿ ನೋಡ್ತಾರೆ, ಒಂದು ಸೇರು ತೊಗೊಂಬಲ್ಲಿ ಎರಡು ಸೇರು ತೊಗೊಂತಾರೆ, ಶ್ಯಾಂಪಲ್ ತೊಗೊಂಡು ಹೋಗ್ತಾ ಇರ್ತಾರೆ, ಏ ನಮ್ಗೆ ಬೇಕಪ್ಪ ಅಂತ ಹೇಳ್ತಾರೆ, ಮತ್ತೆ ಹೊಳಿ ಬರ್ತಾರೆ ಖರೀದಿ ಮಾಡ್ತಾರೆ. ಆಯ್ತಮ್ಮ ಅಲ್ಲೇ ಬಂದು ಕಾಟ ಹಾಕ್ತಾರೆ ಏನು ಸರ್? ಇಲ್ಲ ದುಡ್ಡು ಕೊಟ್ಟು ಹೋಗ್ತಾರೆ. ಈ ಬಾರಿ ಹೇಗಿದೆ? ಹೋದ ಸಲ ಲಾಕ್ಡೌನಲ್ಲಿ ಸ್ವಲ್ಪ ಡೌನ್ ಇದೆ ಸರ್, ಈ ಸಲ ಹಚ್ಚಿದೆ ನೋಡ್ಬೇಕು ದೇವ್ರ ದಯ, ಚೆನ್ನಾಗಿ ಆಗ್ತದೆ ಅಂತ ಹೇಳಿದ್ದಾರೆ ಎಲ್ಲರು. ಈ ಸಲ ಮಾರ್ಕೆಟ್ ಒಳ್ಳೆ ಮಾರ್ಕೆಟ್ ಸಿಗ್ತದೆ ಅಂತ ಹೇಳ್ಯಾರ. ಆರ್ ಅನ್ ಆರ್ ಹಾಕಿದ್ದೀನಿ ಸರ್ ಈ ಸಲ, ಪ್ರೆಸೆಂಟ್ ಆರ್ ಅನ್ ಆರ್ ಹಾಕಿದ್ವಿ, ಎಣ್ಣೆ ಉಪ್ಪು ಹಾಕ್ಬೇಕು ಸರ್. ಬಿ ಟಿ ಪಿ ಸೋನೆ ಬೆಳೀತಿದ್ರಲ್ಲ ಅದಕ್ಕೆ ಕಾಯಿಲೆಗಳು ಜಾಸ್ತಿ ಸರ್, ಬ್ಯಾಕ್ಟೀರಿಯಾ ಜಾಸ್ತಿ ಏನೇನು ಜಾಸ್ತಿ ಸಮಸ್ಯೆ ಆಗ್ತದೆ ಸರ್? ಅದಕ್ಕೆ ನೋಡಿ ಸರ್, ಅದು ಬೆಂಕಿ ರೋಗನೂ ಬರ್ತದೆ ಏನು ಸರ್, ಅಲ್ಲಿಂದ ದ್ವಾಮೆ ರೋಗ ಜಾಸ್ತಿ ಏನು ಸರ್, ಅಲ್ಲಿ ಅದರ ಬೇರೆ ಸುಳಿ ಒಂದು ಬೀಳ್ತದೆ ಸರ್, ಎಲ್ಲದಕ್ಕೂ ಬರ್ತದೆ ಸರ್, ಅದಕ್ಕೂ ಬರ್ತದೆ, ಇದು ಆರ್ ಅನ್ ಆರ್ಗೆ ಬರ್ತದೆ. ಆರ್ ಅನ್ ಆರ್ ಕಮ್ಮಿ ಸರ್, ಒಂದು ಔಷಧ ನೋಡಿದ್ರೆ ಎರಡು ಔಷಧ ಅಂದರೆ ಮುಗಿದೋಗ್ಬಿಡ್ತದೆ. ಅದಕ್ಕಂದರೆ ಸ್ವಲ್ಪ ಮಾಡೋಂಗಿಲ್ಲ, ಒಂದು ಒಂದು ದಿನ ಮಾಡಿ ಜಾಸ್ತಿ ಆಗ್ತಂದ್ರೆ ಹಂಗೆ ಸ್ವಲ್ಪ ರೋಗ ಜಾಸ್ತಿ ಚಾಲು ಆಗ್ತದೆ, ಅದಕ್ಕೆ ಮತ್ತೆ ಎಣ್ಣೆ ಹೊಡ್ಲೇಬೇಕಾಗ್ತದೆ. ಹಿಂಗಾಗಿ ನಾವು ಈ ಸಲ ಊಟಕ್ಕೆ ಆರ್ ಅನ್ ಆರ್ ಶುಗರ್ಲೆಸ್ ಅಂತಾರೆ ಸರ್, ಜೀರಾ ರೈಸ್ ಬರ್ತದೆ ಅಂತ ಹೇಳಿದರು. ಯಾವುದು? ಈ ಆರ್ ಅನ್ ಆರ್. ಹೌದು ಸರ್, ಅದನ್ನ ಹಾಕಿದ್ವಿ ಊಟಕ್ಕೆ, ಅದರಲ್ಲಿ ವಿಟಮಿನ್ ಸ್ವಲ್ಪ ಜಾಸ್ತಿ ಇರುತ್ತಂತೆ ಅದರಲ್ಲಿ. ಅಲ್ಲ ಸರ್, ಸೋನಾದಲ್ಲಿ, ಬಿ ಟಿ ಪಿ ಸೋನಾದಲ್ಲಿ. ಹೌದು, ಸ್ವಲ್ಪ ಸಿಹಿ ಜಾಸ್ತಿ ಬರ್ತದೆ, ಸ್ವಲ್ಪ ಸಪ್ಪು ಬರ್ತದೆ ಊಟ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ಸಲ ಆರ್ ಅನ್ ಆರ್ ಹಚ್ಚಿದ್ದೀನಿ ಸರ್ ಊಟಕ್ಕೆ. ಆರ್ ಅನ್ ಆರ್ ಬೇಡಿಕೆ ಜಾಸ್ತಿ ಇದೆ, ಬೇಡಿಕೆ ಜಾಸ್ತಿ ಸರ್. ಔಟ್ ಆಫ್ ಸೈಡ್ ಹೋದ್ ಸರ್, ಇದು ತಮಿಳ್ನಾಡು, ಅಲ್ಲೇ ಮಾರ್ಕೆಟ್, ಅಲ್ಲೇ ಅಲ್ಲೇ ಕಡೆಗಳಾರ ಬಂದು ಇಲ್ಲಿ ತುಂಬಿ ಅಲ್ಲಿ ಕಳಿಸ್ತಾರೆ ಸರ್. ತೂಕ ಜಾಸ್ತಿ ಬರ್ತದೆ ಆರ್ ಅನ್ ಆರ್? ಇಲ್ಲ ಸರ್, ನಮ್ಮ ಬಿ ಟಿ ಪಿ ಸೋನೋದಕ್ಕಿಂತ ಅದು ಹತ್ತಿನಲ್ಲಿ ಜಾಸ್ತಿ ಹೋಗುತ್ತೆ ಆರ್ ಅನ್ ಆರ್, ಒಂಥರ ಮಂಡಳತರ ಇದ್ದಂಗೆ ಅದು, ತೂಕ ಒಜ್ಜಿ ಬರಲ್ಲ ಸರ್ ನೆಲ್ಲ. ಈ ನೆಲ್ ನಮ್ಮ ಬಿ ಟಿ ಪಿ ಸೋನ ಏನಿದಲ್ಲ ಸರ್, ಆ ಬಿ ಟಿ ಪಿ ಸೋನ ಒಜ್ಜಿ ಬರ್ತದೆ, ನೆಲ್ಲ ಭಾರ ಬರ್ತದೆ, ಭಾರ ಬರ್ತದೆ. ಇದು ಭಾರ ಬರಲ್ಲ ಸರ್, ಇದು ಒಂಥರ ಮಂಡಳ ಇದ್ದಂಗೆ, ನೆಲ್ಲ ಒಣಿಸ್ಬಿಟ್ರೆ ಸೇಮ್ ಮಂಡಾಳೆ ಮಂಡಾಳ. ಮತ್ತೆ ನಿಮಗೆ ತೂಕ ಕಮ್ಮಿ ಆಗುತ್ತೆ? ತೂಕ ಕಮ್ಮಿ ಆದ್ರೂ ಪರವಾಗಿಲ್ಲ ಸರ್, ರೇಟ್ ಸಿಗುತ್ತೆ, ರೇಟ್ ಸಿಗುತ್ತೆ, ರೇಟ್ ಸಿಗುತ್ತೆ. ಈಗ ಅದ 1400 ಕೊಟ್ಟಿದ್ದೆ, ಟಿಂಬರಿ ಕೊಟ್ಟಿದ್ದಕ್ಕೆ 1400. ಎಷ್ಟು ವ್ಯತ್ಯಾಸ ಇರ್ತದೆ ಬೆಲೆ ಆರ್ ಅನ್ ಆರ್ಗೂ ಬಿ ಟಿ ಪಿ ಸೋನಕ್ಕೂ? ಆರ್ ಅನ್ ಆರ್ ಬಿ ಟಿ ಪಿ ಸೋನಕ್ಕೆ 200-250 ರೂಪಾಯಿ ಡಿಫ್ರೆಂಟ್ ಇರ್ ಸರ್ ಚೀಲಕ್ಕೆ. ಹೌದು ಸರ್, 75 ಕೆ ಜಿ ಬರ್ತಿಗೆ 200-250 ರೂಪಾಯಿ ಡಿಫ್ರೆಂಟ್ ಇರ್ತದೆ ಸರ್. ನಾವು ಟಿಂಬರಿ ಕೊಟ್ಟಿದ್ದಕ್ಕೆ 1400 ಕೊಟ್ಟಿ ಸರ್, ಅಲ್ಲಿ ಮಾರ್ಕೆಟ್. ರೈತ ಬಂದವರೇ, ಕೃಷಿ ಗೀತೆ ಕೇಳಿದ್ರಲ್ಲ, ಈಗ ಒಂದು ಪುಟ್ಟ ವಿರಾಮ. ಸ